ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶುಭಾಶಯಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 545ನೇ ಸಂಚಿಕೆ ಪ್ರಸ್ತುತಪಡಿಸಲಿದ್ದಾರೆ ಸೋಮಶೇಖರ್ ಎಸ್ ರುಳಿ. ಅನಂತರ ಮಹಾಶಾಳದ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರ್ ಲಿಂಗನ ಪದ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ನಾರಾಯಣಸ್ವಾಮಿ ಅಂತ, ತಿಪ್ಪಿನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮಲ್ಲಿಗೆ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತ ಅಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಡ್ತೀವಿ. ನಾವು ನಾಳೆಗಾಗಿ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ನಿರಾಳವಾಗಿದೆ ಎಲ್ಲ, ಎಲ್ಲೆಲ್ಲೂ ಆನಂದ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಕೃಷಿರಂಗದಲ್ಲಿ ಈಗ ಕೇಳಿ ಸರಣಿ ಮೇಘ ಸಂದೇಶದ 545ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಿಗಳ ಸಂಗಮ. ಉತ್ತರ ಧ್ರುವಗೆ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ನಾವು ನಿಶ್ಚಿಂತೆಯಾದಂತಹ ಒಂದು ಸಂದರ್ಭವನ್ನು ನೋಡ್ತೀವಿ ಅಂತ ಹೇಳಿ ಅನ್ಕೊಂಡಿದ್ವಿ. ತಂದರು ವಾರ ಪೂರ್ತಿ ಒಳ್ಳೆಯ ಬಿಸಿಲಿನ ವಾತಾವರಣ ಅದ ಅಂತ ಹೇಳಿ ಹೇಳಿದ್ರು. ಅದರ ಪ್ರಕಾರ ಅಂತಹದೇ ವಾತಾವರಣ ಕೆಲವು ದಿವಸ ಇತ್ತು ಸಹಿತ. ಆದರೆ ಆಕಸ್ಮಿಕವಾಗಿ ಕೆಲವು ಪ್ರದೇಶಗಳಲ್ಲಿ ಏನಾಯಿತು ಅಂತಂದ್ರೆ ಮೋಡ ಕವಿದಂತಹ ಒಂದು ವಾತಾವರಣ, ಅದರ ಜೊತೆಗೆ ಪ್ರಬಲವಾದಂತಹ ಒಂದು ಮಳೆ, ಜಿಟಿ ಜಿಟಿ ಮಳೆ ನಾವು ನೋಡಿದ್ವಿ. ಕೆಲವು ಕಡೆ ಗುಡುಗು ಮಿಂಚು ಕೂಡ ಇತ್ತು ಅಂತ ಹೇಳಿ ನಮ್ಮ ರೈತ ಮಿತ್ರರು ನಮಗೆ ಕರೆ ಮಾಡಿ ತಿಳಿಸಿದ್ದಾರೆ. ವಾತಾವರಣ ಚಲೋ ಅದ ಮತ್ತು ಅದರ ಪ್ರಕಾರ ನಾವು ಏನು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀರಿ, ಆ ಕಾರ್ಯಕ್ರಮಗಳು ಅಬಾಧಿತವಾಗಿ ನಡೀತಾವ, ಯಾವುದೇ ತೊಂದರೆ ಇಲ್ಲ ಅನ್ನುವಂತಹ ಒಂದು ಸಂದರ್ಭದೊಳಗ ಆಕಸ್ಮಿಕವಾಗಿ ಸಡನ್ ಆಗಿ ಈ ಒಂದು ಬದಲಾವಣೆ ಆಗಿದ್ದನ್ನ ನಾವು ಕಳೆದ ವಾರ ನೋಡಿದ್ವಿ. ಇದರಿಂದಾಗಿ ತಮ್ಮ ಆತಂಕಿತರಾಗಿದ್ರಿ, ಏನು ತಾವು ಕೊಡುಗೆ ಮಾಡಿ ಬೆಳೆಯನ್ನ ಒಳಗೂದಕ್ಕೆ ಹಾಕಿದ್ರಿ, ಅದನ್ನ ಇನ್ನೇನು ರಕ್ಷಣೆ ಮಾಡಬೇಕು ಅಂತ ಒಂದು ಸಂದರ್ಭದೊಳಗ ಇಷ್ಟೆಲ್ಲ ಹಾಕೊಂಡು ಕೂತೀವಿ, ಇನ್ನು ಮುಂದೆ ಹೆಂಗ, ಒಂದ್ ವೇಳೆ ಮಳೆ ಬಂತು ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದ ಅನ್ನುವಂತಹ ಒಂದು ಆತಂಕದ ಜೊತೆಗೆ ಕೆಲವರು ತಾವು ನಮಗೆ ಕರೆ ಕೂಡ ಮಾಡಿ ತಮ್ಮ ಮನಸ್ಸಿನ ಆತಂಕವನ್ನು ನಮ್ಮ ಜೊತೆಗೆ ಹೇಳ್ಕೊಂಡ್ರಿ. ಇಂತಹ ಒಂದು ಬದಲಾವಣೆಗಳು ನಾವು ಗಮನಿಸಬೇಕು ರೈತ ಮಿತ್ರರೇ. ಪ್ರತಿ ವರ್ಷ ಏನು ಬೇಸಿಗೆ ಬಂತು ಅಂತಂದ್ರೆ ಅಕಾಲಿಕ ಮಳೆಗಳ ಸಮಯ ಶುರು ಆಯಿತು ಅಂತ ಹೇಳಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಇಂತಹ ಆಗಬಹುದು. ಅದಕ್ಕೆ ಈ ಏರುಪೇರುಗಳಿಗೆ ನಾವು ಎಚ್ಚರ ಇರಬೇಕಾಗಿದೆ, ಅದರ ಪ್ರಕಾರ ನಾವು ತಯಾರಿ ಮಾಡಿಕೊಳ್ಬೇಕು. ಯಾಕಂತಂದ್ರೆ ಇಂತಹ ಬೆಳವಣಿಗೆಗಳೇನಿರ್ತಾವ ಈ ಕಾಲದೊಳಗ ವಾತಾವರಣದ ಉಷ್ಣತೆ ಏರುಪೇರದಿಂದಾಗಿ ಮತ್ತು ಸ್ಥಳೀಯ ವಿದ್ಯಮಾನಗಳು ಏನ್ ನಡೀತಿರ್ತಾವ ಅದಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಆಗುವಂತಹ ಒಂದು ಸಂದರ್ಭ ಕೂಡ ಇರ್ತದ. ಅದಕ್ಕೆ ಇಂತಹ ಸನ್ನಿವೇಶಗಳು ನಿರ್ಮಾಣ ಆಗುವಂತವ್ರ ತಾವು ಎಚ್ಚರ ವಹಿಸಬೇಕಾಗ್ತದೆ. ಈಗಾಗಲೇ ಹೇಳಿದಂಗ ವಾತಾವರಣ ಸ್ವಚ್ಛ ಇರ್ತದ, ಶುಭ್ರ ಇರ್ತದ, ಬಿಸಿಲಿನಿಂದ ಕೂಡಿರ್ತದೆ, ಏನು ತೊಂದರೆ ಇಲ್ಲ, ನೀವು ಮಾಡ್ಕೊಂಡು ಹೋಗಬಹುದು ಅನ್ನುವಂತಹ ಒಂದು ಸನ್ನಿವೇಶದೊಳಗನೆ ತಕ್ಷಣ ಇಂತಹ ಬದಲಾವಣೆಗಳು ಸಾಮಾನ್ಯವಾಗಿ ಆಗುವಂತಹ ಸಮಯ ಇದು. ಅದಕ್ಕೆ ಈ ಬಗ್ಗೆ ತಾವು ಎಚ್ಚರ ಊಹಿಸಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮತ್ತೊಮ್ಮೆ ನಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಆದ್ಮೇಲೆ ಕಳೆದ ವಾರ ನಾವು ನಮ್ಮ ರಾಜ್ಯದ ಮಂಗಳ ಪತ್ರದ ಬಗ್ಗೆ ನೋಡ್ತಾ ಇದ್ವಿ. ನಮ್ಮ ಕೃಷಿ ಕ್ಷೇತ್ರಕ್ಕೆ ಏನೇನು ಬಜೆಟ್ನಾಗ ನೀಡಲಾಗಿದೆ, ಏನೇನು ಯೋಜನೆಗಳಿದಾವ ಅದು ನಮಗೂ ಕೂಡ ಗೊತ್ತಿರಬೇಕು ಅನ್ನೋ ಕಾರಣಕ್ಕಾಗಿ ವಿಸ್ತಾರವಾಗಿ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇನ್ನೂ ಅನೇಕ ವಿಷಯಗಳು ಉಳಿದಿದ್ವು, ಆ ಯೋಜನೆಗಳನ್ನ ರೂಪರೇಷೆಗಳನ್ನ ನಾವು ಈಗ ನೋಡೋಣ. ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಮೂರರ ಅನುಷ್ಠಾನಕ್ಕಾಗಿ 1,000 ಕೋಟಿ ರೂಪಾಯಿಗಳನ್ನು ಒದಗಿಸಿ ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣದ ಕಾರ್ಯಗಳಿಗೆ ಆದ್ಯತೆಯನ್ನು ನೀಡಿ ಯೋಜನಾ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಮಹದಾಯಿ ನಿರ್ವಹೀಕರಣದ ತೀರ್ಪಿನ ಅನ್ವಯ ಹಂಚಿಕೆಯಾದಂತಹ ನೀರಿನ ಬಳಕೆಗೆ ರಾಜ್ಯದ ಕಳಸಾ ಮತ್ತು ಬಂಡೂರಿನಲ್ಲಿ ತಿರುವು ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರಗಳ ಅಗತ್ಯ ತೀರುವಳಿಗಳನ್ನು ಪಡೆಯುವುದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ. ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ 1,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗಿದೆ. ಮಹದಾಯಿ ಮೇಲ್ದಂಡೆ ಯೋಜನೆಯನ್ನು ರಾಷ್ಟೀಯ ಯೋಜನೆಯನ್ನಾಗಿ ಪರಿಗಣಿಸುವಾಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದ್ದು ಈ ಯೋಜನೆ ರಾಷ್ಟೀಯ ಯೋಜನೆ ಮಾನ್ಯತೆ ಪಡೆದು ಕೇಂದ್ರದ ನೆರವಿನ ಜೊತೆಗೆ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಚಿತ್ರದುರ್ಗ ಶಾಖಾ ಕಾಲುವೆಯ 60 ಕಿಲೋಮೀಟರ್ ವರೆಗಿನ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಹೊರಲ್ಕೆರೆ ಫಿಲ್ಡರ್ ಕಾಲುವೆಯ ಅಡಿ ಬರುವಂತಹ 28 ಕೆರೆಗಳನ್ನು ತುಂಬಿಸುವುದಕ್ಕೆ ಮತ್ತು ತರೀಕೆರೆ ಏತ ನೀರಾವರಿ ಕಾಮಗಾರಿಗಳ ಅಡಿಯೊಳಗ 20,150 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವುದಕ್ಕೆ ಅಲ್ಲದೆ 79 ಕೆರೆಗಳನ್ನು ತುಂಬಿಸುವುದಕ್ಕೆ ಕ್ರಮ ವಹಿಸಲಾಗುತ್ತದೆ. 3,000 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ಕೇಂದ್ರ ಸರ್ಕಾರ ಪಿಎಂ ಕೆಎಸ್ವೈ ಎಐಬಿಪಿ ಯೋಜನೆ ಅಡಿ ಒಳಗ 21ರಿಂದ 27ನೇ ಅವಧಿಗೆ ಹೊಸದಾಗಿ ಸೇರ್ಪಡೆಗೊಳಿಸುವುದಕ್ಕೆ ಪ್ರಸ್ತಾಪಿಸಿರುವಂತಹ ಯೋಜನೆಗಳಲ್ಲಿ ಸಮ್ಮತಿ ಏತ ನೀರಾವರಿ ಯೋಜನೆ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2ರೊಳಗಿನ ಬೂದಿಹಾಳ, ಪೀರಾಪುರ್, ನಂದುವಾಡಗಿ, ನಾರಾಯಣಪುರ್ 9A ಕಾಲುವೆ ವಿಸ್ತರಣ ಯೋಜನೆಗಳು ಸೇರ್ಯಾವ. ಕೇಂದ್ರ ಸರ್ಕಾರದಿಂದ ಅಗತ್ಯ ತೀರುವಳಿಗಳನ್ನು ಪಡೆದು ಕೇಂದ್ರದ ಸಹಾಯಧನದ ಜೊತೆಗೆ ಈ ಯೋಜನೆಗಳನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸುವುದಕ್ಕೆ ಉದ್ದೇಶಿಸಲಾಗಿದೆ. ರಾಜ್ಯದ ಮಹತ್ವಾಕಾಂಕ್ಷಿ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಪ್ರಥಮ ಹಂತದ ಕಾಮಗಾರಿಗಳನ್ನು ಪ್ರಾಯೋಗಿಕವಾಗಿ ಈ ವರ್ಷ ಚಾಲನೆಗೊಳಿಸಲಾಗುತ್ತದೆ. ಯೋಜನೆಯ ಎರಡನೇ ಹಂತದ 260 ಕಿಲೋಮೀಟರ್ ಉದ್ದದ ಗುರುತ್ವ ಕಾಲುವೆ, ಟಿಜಿಹಳ್ಳಿ ರಾಮನಗರ ಫೀಲ್ಡರ್, ಮಧುಗಿರಿ ಫೀಲ್ಡರ್ ಮತ್ತು ಗೌರಿ ಬಿದನೂರು ಫೀಲ್ಡರ್ ಕಾಲುವೆಗಳ ಕಾಮಗಾರಿಗಳನ್ನು ಈ ವರ್ಷ ಪೂರ್ಣಗೊಳಿಸಿ ಮುಂದಿನ ವರ್ಷದ ಮುಂಗಾರು ಹಂಗಾಮಿನೊಳಗೆ ನೀರು ಪೂರೈಸುವುದಕ್ಕೆ ಕ್ರಮ ಜರುಗಿಸುವುದು ಮತ್ತು ಯೋಜನೆಯ ಉಳಿದ ಭಾಗವನ್ನು ಹಂತ ಹಂತವಾಗಿ ಕಾರ್ಯಗತಗೊಳಿಸುವುದಕ್ಕೆ ಕ್ರಮ ವಹಿಸಲಾಗುತ್ತದೆ. ಈ ಯೋಜನೆಗೆ 300 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗಿದೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರಿನ ಯೋಜನೆ ಜೊತೆಗೆ ಕೇಂದ್ರ ಸರ್ಕಾರದ ಸೂಕ್ಷ್ಮ ಪ್ರಾಧಿಕಾರಿಗಳ ತೀರು ಕೈಗಳನ್ನು ಪಡೆದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ 700 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುತ್ತದೆ. ತುಂಗಭದ್ರಾ ಜಲಾಶಯದೊಳಗೆ ಹೂಳು ತುಂಬಿ ನೀರಿನ ಸಂಗ್ರಹಣೆಯೊಳಗೆ ಆಗಿರುವಂತಹ ಕೊಳವನ್ನು ಸರಿದೂಗಿಸುವುದಕ್ಕೆ 100 ಹತ್ತಿರ ಒಂದು ಸಮತೋಲನ ಜಲಾಶಯವನ್ನು ನಿರ್ಮಿಸುವುದಕ್ಕೆ ಯೋಜನಾ ವರದಿಯನ್ನು ಸಿದ್ದಪಡಿಸಲಾಗ್ತಾ ಇದೆ. ಈ ಪ್ರಸ್ತಾವನೆ ಕುರಿತು ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಜೊತೆ ಸಮಾಲೋಚನೆ ಮಾಡಿ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕೆ ಕ್ರಮ ವಹಿಸಲಾಗುತ್ತದೆ. ಈ ಯೋಜನೆ ಅನುಷ್ಠಾನಕ್ಕಾಗಿ 1,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುತ್ತದೆ. ಪ್ರಗತಿಯಲ್ಲಿರುವಂತಹ 14 ನೀರಾವರಿ ಯೋಜನೆಗಳಾದಂತಹ ತುಂಗಾ, ಮೇಲ್ದಂಡೆ, ಸಾಕೂರು, ಎಣ್ಣೆಹೆ, ಕಾಮಂಡಿ, ಗಟಗಿರಿ, ಕಂಡುಗಡಹಳ್ಳ, ಬಹದ್ದೂರ್ ಬಂಡಿ, ತಿಮ್ಮಾಪುರ್, ವೆಂಕಟೇಶ್ವರ್, ಗೊಳಚಮಲ್ಕಿ, ಕಿರಣಿ, ನಾಗಬೆಟ್ಟ, ಎಳ್ಳಿಗುತ್ತಿ ಯೋಜನೆಗಳು ಮತ್ತು ಕಾರಂಜಿ ಮತ್ತು ಬೆಣ್ಣೆಕಟ್ಟ ನಾಲಾಗಳ ಆಧುನೀಕರಣ ಯೋಜನೆಗಳನ್ನು ಪೂರ್ಣಗೊಳಿಸಿ ಬಾಕಿ ಇರುವಂತಹ 35,319 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಕಾರ್ಯಕ್ರಮದಿಂದ ನೀರನ್ನು ಬಳಸಿಕೊಂಡು ಉತ್ತರ ಕರ್ನಾಟಕದ 5 ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಯೋಜನೆಯನ್ನು ರೂಪಿಸಲಾಗುತ್ತದೆ. ನೀರಾವರಿ ಪ್ರದೇಶವನ್ನು ಹೆಚ್ಚಿಸುವುದಕ್ಕೆ 2022 ಸಾಲಿನೊಳಗೆ 8,774 ಕೋಟಿ ರೂಪಾಯಿಗಳ ಹೊಸ ನೀರಾವರಿ ಯೋಜನೆಗಳನ್ನು ಅನುಮೋದಿಸಲಾಗಿದ್ದು ತ್ವರಿತವಾಗಿ ಪೂರ್ಣಗೊಳಿಸುವುದಕ್ಕೆ ಕಾರ್ಯಪ್ರವೃತ್ತ ಆಗಿದೆ ಸರ್ಕಾರ. ನೀರಿನ ಲಭ್ಯತೆಗೆ ಅನುಗುಣವಾಗಿ ಹೊಸ ಯೋಜನೆಗಳಿಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗುತ್ತದೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣಕ್ಕೆ ಸಮುದ್ರಕ್ಕೆ ಸೇರುವಂತಹ ನೀರನ್ನು ತಡೆದು ಕೃಷಿ ಚಟುವಟಿಕೆ ಮತ್ತು ಕುಡಿಯುವ ನೀರಿನ ಸಲುವಾಗಿ ಉಪಯೋಗಿಸುವುದಕ್ಕೆ ಪಶ್ಚಿಮ ವಾಹಿನಿ ಯೋಜನೆಯಡಿಯೊಳಗ ಮೊದಲನೇ ಹಂತದ ಕಾಮಗಾರಿಯನ್ನು 500 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದೊಳಗೆ ಅನುಷ್ಠಾನಗೊಳಿಸುವುದಕ್ಕೆ ಕ್ರಮ ವಹಿಸಲಾಗಿದೆ. ರಾಜ್ಯದ ಕರಾವಳಿ ಪ್ರದೇಶಗಳಲ್ಲಿ ನದಿಗಳ ಪ್ರವಾಹ ಉಂಟಾದಾಗ ಮತ್ತು ಭಾರಿ ಅಲೆಗಳಿಂದ ಹಿಮ್ಮುಖವಾಗಿ ನುಗ್ಗುವಂತಹ ಉಪ್ಪು ನೀರನ್ನು ತಡೆಗಟ್ಟುವುದಕ್ಕೆ ಉದ್ದೇಶಿಸಿರುವಂತಹ ಖರ್ಲ್ಯಾಂಡ್ ಯೋಜನೆಯಡಿಯೊಳಗೆ 1,500 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಮಾಸ್ಟರ್ ಪ್ಲಾನ್ಗೆ ಒಪ್ಪಿಗೆ ನೀಡಲಾಗಿದ್ದು ಈ ಯೋಜನೆಯಡಿಯೊಳಗೆ ಸದ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಸಾಲಿನೊಳಗೆ ಈ ಯೋಜನೆಯನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಹಿತ ಅನುಷ್ಠಾನಗೊಳಿಸಲಾಗ್ತದೆ. ರಾಜ್ಯದ ಕೆಲವು ಸಮಗ್ರ ಅಭಿವೃದ್ಧಿಯನ್ನು 500 ಕೋಟಿ ರೂಪಾಯಿಗಳ ವೆಚ್ಚದೊಳಗೆ ಕೈಗೊಳ್ಳುವುದಕ್ಕೆ ಕ್ರಿಯಾ ಯೋಜನೆಯನ್ನು ರೂಪಿಸಲಾಗ್ತದೆ ಮತ್ತು ಇದರೊಳಗೆ ಪ್ರವಾಹದಿಂದ ಹಾನಿಯಾಗಿರುವಂತಹ ಕೆರೆಗಳ ದುರಸ್ತಿಯನ್ನು ಕೈಗೊಂಡು ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ 700 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗ್ತದೆ. ಬೆಂಗಳೂರು ನಗರದ ವೃಷಭಾವತಿ ಕೆರೆಗಳಿಂದ ಸಂಸ್ಕರಿಸಿದಂತಹ 308 ದಶಲಕ್ಷ ಲೀಟರ್ ನೀರನ್ನು ಬೆಂಗಳೂರು ನಗರ ಮತ್ತು ಧರ್ಮಾಂತರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ 234 ಕೆರೆಗಳಿಗೆ ತುಂಬಿಸುವಂತಹ ಯೋಜನೆಯನ್ನು ಮೊದಲ ಹಂತದೊಳಗೆ 865 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಳಗೆ ಕೈಗೊಳ್ಳಲಾಗಿದೆ. ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವಂತಹ ಕೆಸಿ ವ್ಯಾಲಿ ಯೋಜನೆಯ ಮೊದಲನೇ ಹಂತ 1,342 ಕೋಟಿ ರೂಪಾಯಿಗಳ ವೆಚ್ಚದೊಳಗೆ ಪೂರ್ಣವಾಗಿದ್ದು ಎರಡನೇ ಹಂತವನ್ನು 455 ಕೋಟಿ ರೂಪಾಯಿಗಳ ಮೊತ್ತದೊಳಗೆ ಕೈಗೊಳ್ಳುವುದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರದ ಅಟಲ್ ಭೂಜಲ ಯೋಜನೆಯನ್ನು ಅತಿಯಾದ ಅಂತರ್ಜಲ ಬಳಕೆಯಿಂದಾಗಿ ನೀರಿನ ಸಮಸ್ಯೆ ಎದುರಿಸ್ತಾ ಇರುವಂತಹ ರಾಜ್ಯದ 14 ಜಿಲ್ಲೆಗಳ 1,199 ಗ್ರಾಮ ಪಂಚಾಯತಿಗಳಲ್ಲಿ ಸಮುದಾಯದ ಸಹಭಾಗಿತ್ವದ ಜೊತೆಗೆ ವೈಜ್ಞಾನಿಕ ಮತ್ತು ಸುಸ್ಥಿರ ಅಂತರ್ಜಲ ನಿರ್ವಹಣಾ ಪದ್ದತಿಗಳ ಮೂಲಕ ಅಂತರ್ಜಲ ಸಂಪನ್ಮೂಲದ ನಿರ್ವಹಣೆಯನ್ನು 1,202 ಕೋಟಿ ರೂಪಾಯಿ ಮೊತ್ತದೊಳಗೆ ಅನುಷ್ಠಾನಗೊಳಿಸುವುದಕ್ಕೆ ಕ್ರಮ ವಹಿಸಲಾಗಿದೆ. ಅಂತರ್ಜಲದ ವಿವೇಚನಾರಹಿತ ಬಳಕೆಯನ್ನು ತಪ್ಪಿಸುವುದಕ್ಕೆ ಆಯಾ ಪ್ರದೇಶದ ಅಂತರ್ಜಲ ಲಭ್ಯವಾಗುವಂತಹ ಆಯಾಮ, ಇಳುವರಿ ಮತ್ತು ಅಂತರ್ಜಲ ಮರುಪೂರಣಗೊಳ್ಳುವಂತಹ ಮಾಹಿತಿಯನ್ನು ಒಳಗೊಂಡ ಅಂತರ್ಜಲ ಲಭ್ಯತಾ ನಕ್ಷೆಗಳನ್ನು ತಯಾರಿಸುವಂತಹ ಯೋಜನೆಯನ್ನು ಪ್ರಾಯೋಗಿಕವಾಗಿ 1 ಜಿಲ್ಲೆಯೊಳಗೆ ಜಾರಿಗೊಳಿಸಲಾಗುತ್ತದೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ವಿಧಾಯಕ 2022-23 ಸಾಲಿನೊಳಗೆ ಒಟ್ಟಾರೆಯಾಗಿ 33,700 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗಿದೆ. ಆದ್ಮೇಲೆ ಇದು ಈ ಸಲದ ಮುಂಗಡ ಪತ್ರದೊಳಗೆ ಕೃಷಿಗಾಗಿ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದೆ, ಏನೇನು ಅನುಷ್ಠಾನಗೊಳಿಸುವುದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಾವೆಲ್ಲ ತಿಳ್ಕೊಳ್ಳ್ರಿ. ಇಂತಹ ಯೋಜನೆಗಳು ನಮಗೆ ಗೊತ್ತಿರಬೇಕು, ಅವುಗಳ ಸಂಪೂರ್ಣವಾದಂತಹ ಸದುಪಯೋಗವನ್ನು ಉಳ್ಕೊಳ್ಳೋದಕ್ಕೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಇಂತಹ ಒಂದು ಮಾಹಿತಿ ತಮಗ ಗೊತ್ತಿರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಾಗ ನಾವು ಪೂರ್ಣವಾಗಿ ತಮಗ ಕೊಟ್ಟಿದ್ವಿ. ಈ ವಾರ ಬಹಳ ಮಹತ್ವದ ಅಂತ ಹೇಳಿ ಹೇಳಬಹುದು. ಯಾಕಂತಂದ್ರೆ ಮೂರು ವಿಶ್ವ ದಿನಗಳನ್ನ ನಾವು ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ವಿ. ಒಂದು ಮಾರ್ಚ್ 20ನೇ ತಾರೀಕು ವಿಶ್ವ ಗುಬ್ಬಚ್ಚಿ ದಿನ, ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿನ, ಆಮೇಲೆ ಮಾರ್ಚ್ 23ನೇ ತಾರೀಕು ವಿಶ್ವ ಹವಾಮಾನ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ವಿ. ಈ ಮೂರು ದಿನಗಳು ನಮ್ಮ ಮಟ್ಟಿಗೆ, ನಮ್ಮ ಕೃಷಿಯ ಮಟ್ಟಿಗೆ, ನಮ್ಮ ಪರಿಸರದ ಮಟ್ಟಿಗೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಸಂರಕ್ಷಣೆ ಮಾಡಿ ಅವುಗಳನ್ನ ಬೆಳೆಸುವಂತಹ ಒಂದು ಪ್ರಕ್ರಿಯೆ ಒಳಗೆ ಕೂಡ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾವ ಅಂತ ಹೇಳಿ ಹೇಳಬಹುದು. ಅದಕ್ಕೆ ಈ ಮೂರು ದಿನಾಚರಣೆಗಳನ್ನ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಜೀವನದೊಳಗ ಅದು ಕೃಷಿ ಬದುಕಾಗಿರಬಹುದು ಅಥವಾ ಪರಿಸರದ ಬದುಕಾಗಿರಬಹುದು, ಅಂತಹ ಒಂದು ಸಂದರ್ಭದೊಳಗ ನಾವು ಈ ವಿಚಾರಗಳ ಕಡೆ ಲಕ್ಷ್ಯ ಇಟ್ಟು ಅನುಷ್ಠಾನಗೊಳಿಸುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಅದು ವೈಯಕ್ತಿಕ ನೆಲೆಗಳು ಸಹಿತ ಬಹಳ ಮಹತ್ವದ್ದು, ಅದರ ಜೊತೆಗೆ ಸಾಮುದಾಯಿಕ ನೆಲೆಗಳು ಕೂಡ ಬಹಳ ಮಹತ್ವದ್ದು. ವಿಶ್ವ ಗುಬ್ಬಚ್ಚಿ ದಿನ ಮಾರ್ಚ್ 20ನೇ ತಾರೀಕು ನಾವು ಆಚರಣೆ ಮಾಡ್ತಾ ಇದ್ವಿ. ಈಗ ನೋಡ್ರಿ, ಈ ಭೂಮಿ ಮೇಲಿರುವಂತಹ ಜೀವಿಗಳು ಒಂದೊಂದಾಗಿ ಒಂದೊಂದಾಗಿ ಕಡಿಮೆ ಆಗ್ತಾ ಇದ್ದಾವೆ. ನಮ್ಮ ತಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ವರ್ಷ ಜಗತ್ತಿನೊಳಗಿರುವಂತಹ ಜೀವಿಗಳಲ್ಲಿ ಶೇಕಡಾ 50% ಜೀವಿಗಳು, ಪ್ರಭೇದಗಳು ಕಡಿಮೆಯಾಗ್ತಾ ಇದ್ದಾವೆ ಅಂತ ಹೇಳಿ. ಈ ಭೂಮಿಯ ಸಂಪೂರ್ಣವಾದಂತಹ ಆರೋಗ್ಯಪೂರ್ಣವಾದಂತಹ ಒಂದು ಬದುಕಿಗೆ ಈ ಎಲ್ಲ ಜೀವಿಗಳು ಬಹಳ ಅವಶ್ಯ. ಅಂತಹ ಜೀವಿಗಳು ಭೂಮಿಯಿಂದ ಕಣ್ಮರೆಯಾದ್ರೆ ಇಲ್ಲಿರುವಂತಹ ಜೀವದ ಮೇಲೆ, ಜೀವ ಸಂಕುಲದ ಮೇಲೆ, ಜೀವ ವೈವಿಧ್ಯದ ಮೇಲೆ ದುಷ್ಪರಿಣಾಮಗಳಾಗಿ ನಮ್ಮ ಬದುಕು ಬಹಳಷ್ಟು ದುಸ್ತರ ಆಗ್ತದೆ. ಅದಕ್ಕೆ ಅವುಗಳ ಬದುಕುವಿಕೆ ನಮಗೆ ಬಹಳ ಮಹತ್ವದ್ದು ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿ ಜೀವಿ, ಇವತ್ತು ಅದು ಸೂಕ್ಷ್ಮಾಣುಜೀವಿ ಇರಬಹುದು, ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಯಾವುದೇ ಇರಬಹುದು, ಅದು ನಮಗೆ ಬಹಳ ಮಹತ್ವದ್ದು, ನಮ್ಮ ಜೀವನಕ್ಕೆ ಅದು ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದನ್ನು ನಾವು ಯಾವತ್ತು ಲಕ್ಷ್ಯದೊಳಗೆ ಇಡಬೇಕು. ವಿಶ್ವ ಗುಬ್ಬಚ್ಚಿ ದಿನವನ್ನ ನಾವು ಯಾಕೆ ಆಚರಣೆ ಮಾಡ್ತಾ ಇದೀವಿ? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ನಮ್ಮ ಸುತ್ತಮುತ್ತಲೇನು ಗುಬ್ಬಚ್ಚಿಗಳು ಮೊದಲು ಇರ್ತಾ ಇದ್ದು, ಅಂತ ಗುಬ್ಬಚ್ಚಿಗಳು ನಮಗ ಕಾಣಿಸ್ತಾ ಇಲ್ಲ, ಕಣ್ಮರೆಯಾಗಿ ಹೋಗ್ಯಾವ, ಮನೆಯೊಳಗ ಹೆಂಗ ಗುಂಪು ಗುಂಪಾಗಿ ಬಂದು ಆಟ ಆಡ್ತಿದ್ದು, ಅಂತ ಗುಬ್ಬಚ್ಚಿಗಳು ಇವತ್ತ ನಾವು ನೋಡ್ತಾ ಇಲ್ಲ. ನಮ್ಮ ಕೃಷಿಕನಿಗೆ ಬಹಳ ಮುಖ್ಯವಾದಂತಹ ಒಂದು ಗುಬ್ಬಚ್ಚಿ ಇವತ್ತು ಅವನ ಕೃಷಿ ಕಾರ್ಯದೊಳಗ ಸಹಾಯ ಮಾಡ್ತಾ ಇಲ್ಲ. ಈ ಗುಬ್ಬಚ್ಚಿಗಳು ಕಣ್ಮರೆಯಾಗಿ ಹೋದ್ರೆ ನಮ್ಮ ಕೃಷಿ ಕಾಯಕ ಬಹಳ ದುಸ್ತರ ಆಗ್ತದೆ, ಅದರ ಜೊತೆಗೆ ಪರಿಸರದ ಮೇಲೆ ದುಷ್ಪರಿಣಾಮಗಳು ಆಗ್ತವನ್ನುವಂತಹ ಒಂದು ಕಾರಣಕ್ಕಾಗಿ ಇವತ್ತ ಈ ಗುಬ್ಬಚ್ಚಿಯನ್ನ ನಾವು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ, ಅವುಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕಾಗಿದೆ. ಆ ನಿಟ್ಟಿನೊಳಗೆ ವಿಶ್ವ ಗುಬ್ಬಚ್ಚಿ ದಿನದ ಸಂದರ್ಭದಲ್ಲಿ ಕಾಳಜಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಅದಕ್ಕೆ ಇದು ಸಾಂಕೇತಿಕವಾಗಿ ಅಂತ ಹೇಳಬಹುದು, ಗುಬ್ಬಚ್ಚಿ ಕಣ್ಮರೆ ಆಗ್ತಾ ಇದೆ. ಈಗಾಗಲೇ ಹೇಳಿದಂಗೆ ಸಾಕಷ್ಟು ಜೀವಿಗಳು ಕಣ್ಮರೆ ಆಗ್ಯಾವ. ಮುಂದಿನ ದಿನಗಳಲ್ಲಿ ಈ ರೇಟ್ ಏನದ, ಕಣ್ಮರೆಯಾಗುವಂತಹ ರೇಟ್ ಅದು ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇರುವುದರಿಂದ ಪ್ರತಿಯೊಂದು ಜೀವಿಯನ್ನ ಕೂಡ ನಾವು ಇವತ್ತಿನ ದಿವಸ ಬದುಕಿಸುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಮಾರ್ಚ್ 22 ಬಹಳ ಮುಖ್ಯವಾದಂತಹ ದಿನಾಚರಣೆ ಅಂತ ಹೇಳಿ ಹೇಳಬಹುದು. ವಿಶ್ವ ಜಲ ದಿನ, ನಮ್ಮ ಜೀವನಕ್ಕೆ ಜಲ ಬೇಕೇ ಬೇಕು. ಒಂದು ಮಾತದ ನೀರಿನ ಸಲುವಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಬಂದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಒಂದು ವೇಳೆ ನೀರು ಇಲ್ಲ ಅಂತಂದ್ರೆ ಅಂತಹ ಹೋರಾಟಗಳು ಮುಂದುವರಿತಾವ ಅನ್ನುವಂಥದ್ದು. ಅದಕ್ಕೆ ಆ ಒಂದು ಸಮಸ್ಯೆ ಉದ್ಭವ ಆಗಬಾರದು. ನಮಗೆ ಏನು ಜಲ ಸಿಗ್ತಾ ಇದೆ ಅದನ್ನ ನಾವು ಉಳಿಸಿ ಸಂರಕ್ಷಣೆ ಮಾಡಿ ವ್ಯವಸ್ಥಿತವಾಗಿ ಸಮರ್ಥವಾಗಿ ಅದನ್ನು ಬಳಸಿಕೊಳ್ಳೋದ್ರ ಕಡೆ ಇವತ್ತು ಎಂದಿಗೂ ಇರಲಾರದಂತಹ ಕಾಳಜಿಯನ್ನ ವಹಿಸಬೇಕಾಗಿದೆ. ಒಂದು ರೋಡ್ ಮ್ಯಾಪ್ ಮಾಡಿ ಅದನ್ನು ನಾವು ಬಳಸಿಕೊಳ್ಳುವಂತಹ ಒಂದು ಕೆಲಸ ಮಾಡಬೇಕಾಗಿದೆ. ವಿಶ್ವ ಜಲ ದಿನದ ಸಂದರ್ಭದೊಳಗೆ ಈ ಸಲದ ಒಂದು ವಿಷಯ ಏನು ಅಂತಂದ್ರೆ, ಥೀಮ್ ಅಂತ ಹೇಳಿ ಪ್ರತಿ ವರ್ಷನೂ ಇದ್ದೇ ಇರ್ತದೆ. ಈ ಸಲದ ಥೀಮ್ ಏನು ಅಂತಂದ್ರೆ ಅಂತರ್ಜಲ. ಅದು ಅಂತರ್ಜಲ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನ ಕಾಣಿಸುವಂಗ ಮಾಡುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ದಿನವನ್ನ ಆಚರಣೆ ಮಾಡಲಾಗ್ತದೆ. ಅಂದ್ರೆ ಅಂತರ್ಜಲವನ್ನ ಹೆಚ್ಚಿಸುವಂತಹ ಒಂದು ಕೆಲಸಗಳು, ಎಲ್ಲೆಲ್ಲಿ ಆ ಅಂತರ್ಜಲದ ನಿಕ್ಷೇಪಗಳು ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲೆಲ್ಲಿ ಅದಾವ ಅವುಗಳನ್ನ ಗುರುತಿಡಿದು, ಅದರ ಜೊತೆಗೆ ಪ್ರೊಟೆಕ್ಷನ್ ಅಂದ್ರೆ ಅವುಗಳನ್ನ ಸಂರಕ್ಷಣೆ ಮಾಡುವುದು, ಅದರ ನಂತರ ಮುಖ್ಯವಾಗಿ ಅಂತಂದ್ರೆ ಸಸ್ಟೈನೇಬಲ್ ಯೂಸ್ ಅಂತಂದ್ರೆ ಸುಸ್ಥಿರವಾಗಿ ಆ ನೀರಿನ ಸಂಪನ್ಮೂಲವನ್ನ ಬಳಸಿಕೊಳ್ಳುವುದು, ವಿವೇಚನಾಯುತವಾಗಿ ಅವುಗಳನ್ನ ಬಳಸಿಕೊಳ್ಳುವಂತಹ ಒಂದು ಧ್ಯೇಯದ ಜೊತೆಗೆ ಈ ಸಲದ ವಿಶ್ವ ಜಲ ದಿನವನ್ನ ಆಚರಣೆ ಮಾಡಲಾಗ್ತದೆ. ಅದಕ್ಕೆ ನಾವು ನೋಡ್ತಾ ಇದೀವಿ, ತಮ್ಮ ಹೊಲದೊಳಗೆ ಒಂದು ಬೋರ್ ತೆಗೆದ್ರೆ ಅದರೊಳಗ 1 ಇಂಚ್ ನೀರ್ ಬಿತ್ತು, 3 ಇಂಚ್ ನೀರ್ ಬಿತ್ತು, 5 ಇಂಚ್ ನೀರ್ ಬಿತ್ತು ಅಂತೇಳಿ ಬಹಳ ಸಂತೋಷದಿಂದ ಹೇಳುವುದನ್ನ ನಾವು ಕೇಳಿ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಪ್ರಮಾಣದ ನೀರು ಆ ಬೋರ್ಗೆ ಇರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇರುವುದಿಲ್ಲ. ಕಡಿಮೆ ಆಗುವುದು ಅಥವಾ ಹೆಚ್ಚು ಆಗುವುದು ಅದಕ್ಕೆ ಪರಿಸರದ ಸಮಸ್ಯೆಗಳ ಕಾರಣ. ಆ ಅಂತರ್ಜಲಕ ನೀರು ಎಲ್ಲಿಂದ ಬರ್ತದ? ಆ ಅಂತರ್ಜಲಕ ನೀರು ಬರಬೇಕಾದ್ರ ನಾವು ಮಳೆರೂಪದೊಳಗ ಏನು ನಾವು ಕಲಿತಾ ಇದ್ದೀವಿ, ಆ ನೀರು ಅಂತರ್ಜಲಕ್ಕೆ ಹೋಗಿ ಅಲ್ಲಿ ಅದನ್ನ ಸಮೃದ್ಧಗೊಳಿಸುವಂತಹ ಒಂದು ಕೆಲಸವನ್ನ ಮಾಡ್ತದೆ. ಆ ಹಾದಿಯನ್ನ ನಾವು ಓಪನ್ ಆಗಿ ಇಟ್ಟಿರಬೇಕಾಗ್ತದೆ. ಅಂದ್ರ ಅಂತರ್ಜಲಕ್ಕ ಮರುಪೂರಣೆ ಮಾಡುವಂತಹ ಒಂದು ಕಾಲುವೆಗಳೇನಿರ್ತಾವ ಅವುಗಳನ್ನ ನಾವು ಸುಸ್ಥಿತಿ ಒಳಗ ಇಡಬೇಕಾಗ್ತದೆ. ಅವುಗಳನ್ನ ನಾವು ಸುಸ್ಥಿತಿ ಒಳಗ ಇಡಬೇಕಾಗ್ತದೆ, ಹಾಕಿಕೊಡಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಪ್ಪಾ ಅಂತಂದ್ರ, ಅಂತರ್ಜಲವನ್ನ ನಾವು ರೀಚಾರ್ಜ್ ಮಾಡ್ತಾ ಇರಬೇಕು, ಮರುಪೂರಣ ಮಾಡ್ತಾ ಇರಬೇಕು. ಅಂದ್ರ ನಮಗ ನೆಲದಿಂದ ಸಿಗುವಂತಹ ನೀರೇನದ ಅದು ಸಕಾಲಕ್ಕ ಮತ್ತ ಯಾವತ್ತೂ ಸಿಗುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೆ ಅದರ ಮೇಲೆ ಬಹಳ ಗಂಭೀರವಾದಂತಹ ಒಂದು ವಿಷಯವನ್ನ ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಏನಂತಂದ್ರ ಸುಸ್ಥಿರವಾದಂತಹ ಒಂದು ಬಳಕೆ ಅಂತೇಳಿ, ಸಮರ್ಥವಾದಂತಹ ಒಂದು ಬಳಕೆ ನಾವು ನಮ್ಮ ಅಂತರ್ಜಲವನ್ನ ಮಾಡಬೇಕು ಅಂತೇಳಿ. ಈ ವಿಷಯದ ಕಡೆ ತಾವು ಕೂಡ ಗಮನ ಕೊಡಬೇಕು. ನಮ್ಮಲ್ಲಿ ಏನೇನು ಅಂತರ್ಜಲದ ರಿಸೋರ್ಸಸ್ ಸಂಪನ್ಮೂಲಗಳಾದವ ಅವುಗಳನ್ನ ಉಳಿಸುವುದರ ಕಡೆಗೆ ಮತ್ತೆ ಅವುಗಳನ್ನ ಮರುಪೂರಣ ಮಾಡುವುದರ ಕಡೆಗೆ ಲಕ್ಷ್ಯ ವಹಿಸಬೇಕು. ಅದಕ್ಕೆ ಸಾಕಷ್ಟು ತಂತ್ರಜ್ಞಾನ ಇವತ್ತಿನ ದಿವಸ ಲಭ್ಯದ. ಯಾವ ರೀತಿ ಮರುಪೂರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಜಲತಜ್ಞರು ತಮಗ ಹೇಳಿಕೊಳ್ತಾರೆ. ತಾವು ತಜ್ಞರನ್ನ ಭೇಟಿಯಾದ್ರೆ ಅವರು ಈ ದಾರಿಯನ್ನ ತಮಗ ತೋರಿಸ್ತಾರೆ. ಇನ್ನು ಇನ್ನೊಂದು ದಿವಸ ವಿಶ್ವ ಹವಾಮಾನ ದಿವಸ. ಇದನ್ನ ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು ನಾವು ಆಚರಣೆ ಮಾಡ್ತಾ ಇದೀವಿ. ಇವತ್ತ ಎಂದಿಲ್ಲದಂತ ಒಂದು ಮಹತ್ವವನ್ನು ನಾವು ಹವಾಮಾನಕ್ಕೆ ಕೊಡಬೇಕಾಗಿದೆ. ಕ್ಲೈಮೇಟ್ ಚೇಂಜ್ ಅಂದ್ರ ಈ ವಾತಾವರಣ ಹವಾಮಾನ ಪ್ರತಿ ದಿವಸನೂ ಬದಲಾವಣೆ ಆಗ್ತಾ ಇದೆ, ಹೆಚ್ಚಿನ ವೇಗದಿಂದ ಇದು ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಮಾತು ಗಮನಿಸ್ತಾ ಇದ್ದೀವಿ. ಇತ್ತೀಚಿನ ದಿವಸದೊಳಗ ಏನು ಏರುಪೇರುಗಳು ನೋಡ್ತಾ ಇದೀವಿ ನಾವು, ಆ ಏರುಪೇರುಗಳು ಯಾಕೆ ಆಗ್ತಾ ಇದ್ದಾವೆ ಅನ್ನುವಂತಹದಕ್ಕೆ ಕಾರಣ ತಮಗೆಲ್ಲ ಗೊತ್ತೇ ಇರುವಂತಹದ್ದು, ಜನಸಂಖ್ಯಾ ಹೆಚ್ಚಳ, ಅದರ ಜೊತೆಗೆ ನಗರೀಕರಣ ಅರ್ಬನೈಸೇಷನ್ ಅಂತ ನಾವು ಕರಿತಾ ಇದೀವಿ, ಇಂಡಸ್ಟ್ರಿಯಲೈಸೇಷನ್ ಉದ್ಯೋಗೀಕರಣ, ಅದರ ಜೊತೆಗೆ ಏನು ಆಧುನಿಕತೆ ಅಂತ ನಾವು ಹೋಗ್ತಾ ಇದೀವಿ. ಹಂಗ ಹೋಗ್ಬೇಕಾಯ್ತಪ್ಪ ಅಂತಂದ್ರ ನಮಗೆ ಪರಿಸರ ನಾಶ ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿ ಅದರ ಕಡೆ ನಾವು ಕಾಳಜಿ ವಹಿಸಲಾರದಕ್ಕ ವಾತಾವರಣದೊಳಗೆ ಏರುಪೇರುಗಳನ್ನ ನಾವು ನೋಡ್ತಾ ಇದೀವಿ. ಅದಕ್ಕೆ ಪರಿಸರ ನಾಶ ಮಾಡಿದ್ದಕ್ಕಾಗಿ ಇದು ಆಗ್ತಾ ಇದೆ, ಅದರ ಜೊತೆಗೆ ನಗರೀಕರಣ, ಉದ್ಯೋಗೀಕರಣ, ಜನಸಂಖ್ಯಾ ಹೆಚ್ಚಳ, ಇವೆಲ್ಲ ಕಾರಣಗಳು ಪ್ರಧಾನವಾದಂತಹ ಒಂದು ಕಾರಣಗಳು ಆಗ್ತಾವ ಈ ಹವಾಮಾನ ವೈಪರೀತ್ಯದ ಘಟನೆಗೆ. ಅದಕ್ಕೆ ಇನ್ನೊಂದು ಕಡೆಗೆ ನಾವು ಎಚ್ಚರ ವಹಿಸುವುದಕ್ಕಾಗಿ ಈ ಸಲ ವಿಶೇಷ ಧ್ಯೇಯ ಏನಪ್ಪ ಅಂತಂದ್ರೆ ಈ ಸಲದ್ದು ಅರ್ಲಿ ವಾರ್ನಿಂಗ್ ಅಂಡ್ ಅರ್ಲಿ ಆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಹವಾಮಾನದ ಕುರಿತಾಗಿ ಬಹಳ ಜಲ್ದಿ ವಾರ್ನಿಂಗ್ ಕೊಡುದು, ಎಚ್ಚರಿಕೆ ಕೊಡುದು, ಅದ್ರ ಜೊತೆಗೆ ಬಹಳ ಜಲ್ದಿ ನಾವು ಒಂದು ಕ್ರಿಯಾಶೀಲರಾಗುವಂತದ್ದು, ಅಂದ್ರೆ ಏನು ದುರ್ಘಟನೆಯಾಗುವಂತದ್ದದ, ನೈಸರ್ಗಿಕ ವಿಕೋಪ ಆಗುವಂತದ್ದದ, ಅದಕ್ಕೆ ನಾವು ತಯಾರಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುವಂಗ ಸಾಕಷ್ಟು ಜಲ್ದಿ ಮುನ್ನೆಚ್ಚರಿಕೆಯನ್ನು ಕೊಡಬೇಕು, ಅದರ ಜೊತೆಗೆ ಆ ಘಟನೆಯನ್ನು ಎದುರಿಸುವುದಕ್ಕೆ ತಯಾರಾಗಬೇಕು ಅನ್ನುವಂತಹ ಒಂದು ಧ್ಯೇಯ. ಈ ವಿಷಯವನ್ನು ತಗೊಂಡು ಈ ಸಲ ವಿಶ್ವ ಹವಾಮಾನ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ನೈಸರ್ಗಿಕ ವಿಪತ್ತು ನಮ್ಮನ್ನ ಹೆದರಿಸ್ತಾ ಇದ್ದಾವೆ. ಅದು ಸಾಗರಗಳ ಇರಬಹುದು, ನೆಲದ ಮೇಲೆ ಇರಬಹುದು, ಅಥವಾ ಹಿಮಾಚ್ಛಾದಿತ ಪರ್ವತಗಳ ಮೇಲೆ ಇರಬಹುದು, ಎಲ್ಲಾ ಕಡೆನು ಹವಾಮಾನದ ವೈಪರೀತ್ಯಗಳು ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ. ಚಂಡಮಾರುತಗಳು, ಬಿರುಗಾಳಿಗಳು, ಭೂಕಂಪಗಳು, ಹಿಮ ವರ್ಷ, ಹಿಮಗಾಳಿ, ಶೀತಗಾಳಿ, ಇದೇನಲ್ಲ ಇವು ಹೇಳಲಾರದೆ ಕೇಳಲಾರದೆ ನಮಗ ಬರ್ತಾ ಇದ್ದಾವೆ. ಇದರಿಂದ ಜೀವಹಾನಿ ಆಗ್ತಾ ಇದೆ, ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ನಾವು ಏನು ಹೆಣ್ಣು ಕಟ್ಟಿ ಅಧಿಕಾರ ಮಹತ್ವ ಬಂದಿದ್ದೀವಿ, ಏನನ್ನು ಪ್ರಗತಿಯನ್ನು ಸಾಧಿಸಿದ್ದೀವಿ, ಅದು ಕ್ಷಣಾರ್ಧದಲ್ಲೇ ಇಂತಹ ಘಟನೆಗಳಿಂದಾಗಿ ಸಂಪೂರ್ಣವಾಗಿ ವಿನಾಶದತ್ತ ಹೋಗುವಂತಹ ಚಿತ್ರಗಳನ್ನ ನಾವು ನೋಡ್ತಾ ಇದೀವಿ. ಅದಕ್ಕೆ ಮುಂಜಾಗ್ರತೆ ನಿರ್ವಹಿಸಬೇಕು. ಆದ್ರೆ ವಿಶ್ವ ಹವಾಮಾನ ಸಂಸ್ಥೆ ಅಂತಂದ್ರೆ ವಿಶ್ವಸಂಸ್ಥೆ ಏನ್ ಹೇಳ್ತದೆ ಅಂತಂದ್ರೆ ನಮಗೆ ಬರೀ ಹವಾಮಾನ ಮುನ್ನೆಚ್ಚರಿಕೆ ಅಷ್ಟೇ ಸಾಕಾಗಂಗಿಲ್ಲ, ಆ ಹವಾಮಾನ ಘಟನೆಯಿಂದ ಏನು ತೊಂದರೆ ಆಗ್ತಾ ಇದ್ದಾವೆ, ಏನು ದುರ್ಘಟನೆ ಘಟಿಸ್ತದೆ, ಅದು ಎಷ್ಟು ಮಟ್ಟಿಗೆ ಘಟಿಸ್ತದೆ, ಅದರಿಂದ ಎಷ್ಟು ನುಕ್ಸಾನ ಆಗ್ತದೆ, ಆ ಎಲ್ಲಾ ಆಯಾಮಗಳನ್ನ ಒಳಗೊಂಡಂತಹ ಒಂದು ಚಿತ್ರಣ ಈ ಮುನ್ನೆಚ್ಚರಿಕೆಯೊಳಗ ಬರಬೇಕು. ಅದಕ್ಕೆ ನಾವೆಲ್ಲರೂ ತಯಾರಿ ಮಾಡಿಕೊಳ್ಬೇಕು, ಸರ್ಕಾರ ತಯಾರಾಗಬೇಕು, ಜನರು ತಯಾರಾಗಬೇಕು, ಸಮುದಾಯಗಳು ತಯಾರಾಗಬೇಕು ಆ ಘಟನೆಯನ್ನ ಎದುರಿಸೋದಕ್ಕೆ. ಒಂದ್ ವೇಳೆ ನಾವು ಹಂಗ ತಯಾರಾದೀವಿ ಅಂತಂದ್ರೆ ಜೀವಹಾನಿಯನ್ನ ಕಡಿಮೆ ಮಾಡಬಹುದು, ಅದರ ಜೊತೆಗೆ ಆಸ್ತಿ ಪಾಸ್ತಿಯ ನಷ್ಟವನ್ನ ಕಡಿಮೆ ಮಾಡಬಹುದು. ನಾವೇನೋ ಪ್ರಗತಿಯನ್ನ ಸಾಧಿಸಿದ್ದೀವಿ ಅದರೊಳಗ ಕನಿಷ್ಠ ನುಕ್ಸಾನ್ ಆಗುವಂತಹ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬಹುದು ಅನ್ನುವಂತಹ ಒಂದು ಗುರುತರವಾದಂತಹ ವಿಷಯದ ಕಡೆ ವಿಶ್ವಸಂಸ್ಥೆ ನಮಗೆ ಬಟ್ಟು ಮಾಡಿ ತೋರಿಸ್ತಾ ಇದೆ. ಅಂದ್ರೆ ಇಲ್ಲಿ ಏನು ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿ ಮುನ್ನೆಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಒಂದು ಚಂಡಮಾರುತ ಬರ್ತದೆ ಅಂತಂದ್ರೆ ಅದರಿಂದ ಎಷ್ಟು ನುಕ್ಸಾನ್ ಆಗ್ತದ? ಅದು ನೇರವಾಗಿ ಚಂಡಮಾರುತ ಬರ್ತದ, 1ನೇ ತಾರೀಕು ಬರ್ತದ, 2ನೇ ತಾರೀಕಿನ ಇರ್ತದ, ಮತ್ತೆ 3ನೇ ತಾರೀಕಿನಿಂದ ಕಡಿಮೆ ಆಗ್ಕೋತ ಹೋಗ್ತದೆ ಅನ್ನುವಂತಹ ಒಂದು ಮುನ್ನೆಚ್ಚರಿಕೆ ಅವ್ರು ಕೊಟ್ಟಾರ ಅಂತ ಹೇಳಿ ತಿಳ್ಕೊಳ್ಳ. ಆಗ ಆ ಚಂಡಮಾರುತದಿಂದ ಎಷ್ಟು ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿ ಆಗ್ತದ, ಯಾವ ಪ್ರದೇಶದಲ್ಲಿ ಹಾನಿ ಆಗ್ತದ, ಎಷ್ಟೆಷ್ಟು ಜೀವ ಹಾನಿ ಆಗುವಂತಹ ಸಾಧ್ಯತೆಗಳು ಇರ್ತಾವ, ಇವುಗಳನ್ನೆಲ್ಲ ಆ ಮುನ್ನೆಚ್ಚರಿಕೆ ಒಳಗೆ ಸೇರಿಸಿದ್ರೆ ಅಷ್ಟು ಪ್ರಮಾಣದ ತಯಾರಿಯನ್ನ ನಾವು ಮಾಡಿಕೊಳ್ಳೋದಕ್ಕ ಸಾಧ್ಯ ಅದ. ಸರ್ಕಾರ ಆ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿ ಅದಕ್ಕೆ ತಯಾರಿ ಮಾಡುವಂತಹ ಒಂದು ಕೆಲಸ, ಅದರ ಜೊತೆಗೆ ಏನು ಸೇವಾ ಸಂಸ್ಥೆಗಳಿದ್ದಾವೆ, ಸಮುದಾಯಗಳಿದ್ದಾವೆ, ಅವು ಕೂಡ ಸರ್ಕಾರಕ್ಕೆ ಕೈ ಜೋಡಿಸಿ ಇಂಥ ಒಂದು ಪ್ಲಾನ್ ಮಾಡಿಕೊಂಡು ಇಷ್ಟು ಪ್ರಮಾಣದ ನಕ್ಷಣ ತಪ್ಪಿಸೋಣ ಅನ್ನುವಂತಹ ಒಂದು ಕ್ರಿಯಾ ಯೋಜನೆಯನ್ನ ರೆಡಿ ಮಾಡಿಕೊಂಡು ಚಂಡಮಾರುತಕ್ಕೆ ಉತ್ತರ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅದ. ಅದಕ್ಕಾಗಿ ಮುನ್ನೆಚ್ಚರಿಕೆಗಳು ಈ ರೂಪದಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಅದು ಬಹಳ ಒಳ್ಳೆಯ ಮಾತು ಇವತ್ತಿನ ದಿವಸ. ಯಾಕಂತಂದ್ರೆ ಈಗ ಈ ವಿಷಯವನ್ನು ನಾವು ಚರ್ಚೆ ಮಾಡೋದ್ರೆ ನಮಗೆ ಗೊತ್ತಾಗ್ತದ, ಅದರ ಸಮಯ ಮತ್ತು ಪ್ರಮಾಣ ಎರಡೂ ಬಹಳ ಮುಖ್ಯವಾದಂತಹದ್ದು. ಏನು ದುಷ್ಪರಿಣಾಮಗಳನ್ನ ನೈಸರ್ಗಿಕ ವಿಪತ್ತು ತಂದು ಹಾಕ್ತದ, ಅದನ್ನು ನಾವು ಯಾವ ರೀತಿ ನಿಭಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಶಕ್ತೀಕರಣ ನಾವು ಮಾಡಿಕೊಳ್ಬಹುದು ಅನ್ನುವಂತಹ ವಿಚಾರ ಇಲ್ಲಿ ಅದ. ಇವತ್ತಿನ ದಿವಸ ವಿಶ್ವಸಂಸ್ಥೆ ಹೇಳ್ತಾ ಇದೆ ಏನಂತಂದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ಯಾವ, ಹವಾಮಾನದ ಮುನ್ಸೂಚನೆಯನ್ನು ನಾವು ಕೊಡ್ತಾ ಇದ್ದೀವಿ, ಅನೇಕ ವರ್ಷಗಳಿಂದ ಇದನ್ನ ಮಾಡ್ಕೊತ ಬಂದೀವಿ, ಆದರೂ ಕೂಡ ವಿಶ್ವದೊಳಗ ಪ್ರತಿ 3ರಲ್ಲಿ ಒಬ್ಬರಿಗೂ ಸಹಿತ ಸಂಪೂರ್ಣವಾಗಿ ಇದರ ಬಗ್ಗೆ ನಾವು ತಿಳಿಸಿಕೊಳ್ಳೋದಕ್ಕೆ ಇನ್ನು ತನಕ ಸಾಧ್ಯ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ. ಅದಕ್ಕೆ ಇನ್ನು ವ್ಯಾಪಕವಾದಂತಹ ತಂತ್ರಜ್ಞಾನದ ಮೂಲಕ ಈ ಒಂದು ಗುರಿಯನ್ನು ನಾವು ಸಾಧಿಸಬೇಕಾಗ್ಯದ ಅನ್ನುವಂತಹ ಮಾತು ಇಲ್ಲಿ ಅದ. ಅದಕ್ಕೆ ನಾವೆಲ್ಲರೂ ಎಚ್ಚರ ಆಗಬೇಕು. ಉದಾಹರಣೆಗೆ ಈಗ ನಾವೇ ನಿಮಗ ಮುನ್ಸೂಚನೆಯನ್ನು ಕೊಡ್ತಾ ಇದ್ವಿ, ಸೋಮವಾರ ಮಂಗಳವಾರ ಮಳೆ ಬರ್ತದೆ ಅನ್ನುವಂತಹ ಮಾತು ಹೇಳಿದಾಗ ಅದು ಇನ್ನಷ್ಟು ಪ್ರಾಯೋಗಿಕವಾಗಿ ಆಗಬೇಕು ಅನ್ನುವಂತಹ ಒಂದು ಸೂಚನೆ ಇಲ್ಲದ. ಅಂದ್ರ ಎಷ್ಟು ಪ್ರಮಾಣದ ಮಳೆ ಆಗ್ತದೆ, ಅಷ್ಟು ಪ್ರಮಾಣದ ಮಳೆ ಆಗುವುದರಿಂದ ಏನೇನು ಪ್ರಮಾಣಗಳು ನಮ್ಮ ಬೆಳೆಗಳ ಮೇಲೆ ಆಗುವುದಕ್ಕೆ ಸಾಧ್ಯ ಅದ, ಅಷ್ಟು ಪ್ರಮಾಣದ ಮಳೆಯಿಂದ ಏನು ಪ್ರವಾಹ ಬರ್ತದನೋ, ಏನು ಬೆಳೆ ಮುಳುಗ್ತದನೋ, ಅಥವಾ ಅಷ್ಟೇ ತೊಂದರೆ ಆಗುವುದಿಲ್ಲನೋ, ಈ ರೀತಿಯಾದಂತಹ ಏನು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿ ನಿಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ನಾವು ಏನೇ ಮುನ್ನೆಚ್ಚರಿಕೆಯನ್ನು ಕೊಡಿ, ಅದನ್ನ ಎದುರಿಸೋದಕ್ಕೆ ನಾವು ತಯಾರಿ ಮಾಡಿಕೊಳ್ಳೋದಕ್ಕೆ ನಮಗೆ ಒಂದು ಸಾಧನ ಆಗಬೇಕು ಅನ್ನುವಂತಹ ಒಂದು ವಿಚಾರ ಇಲ್ಲಿದೆ. ಇದಕ್ಕೆ ಸಾಕಷ್ಟು ತಯಾರಿ ಬೇಕಾಗ್ತದೆ, ಅದರ ಜೊತೆಗೆ ನಿಖರತೆ ಅನ್ನುವಂತಹದ್ದು ಬಹಳ ಮುಖ್ಯ. ಇವತ್ತಿನ ದಿವಸ ನಾವು ನಿಖರವಾಗಿ ಯಾವ ಸಮಯಕ್ಕೆ ಚಂಡಮಾರುತ ಬರ್ತದೆ, ಯಾವ ಸಮಯಕ್ಕೆ ಅದು ಭೂಮಿ ಮೇಲೆ ಬರ್ತದೆ, ಇವನ್ನೆಲ್ಲ ನಿಖರವಾಗಿ ಹೇಳುವಂತಹ ಒಂದು ವ್ಯವಸ್ಥೆ ಇದ್ದೇ ಅದ. ಆದರೂ ಕೂಡ ಈಗೇನು ಈ ಪ್ರಮಾಣ ಅನ್ನುವಂಥದ್ದೇನದ, ಎಷ್ಟು ಪ್ರಮಾಣದಾಗ ಅದು ನಮಗೆ ಹಾನಿ ಮಾಡ್ತದೆ ಅನ್ನುವಂಥದ್ದೇನದಲ್ಲ, ಅದು ಇನ್ನಷ್ಟು ನಿಖರವಾಗಿ ಆಗಬೇಕಾದಂತಹ ಸಂದರ್ಭ ಅದ. ಮುಂದಿನ ದಿನಗಳಲ್ಲಿ ಬಹುಶಃ ಈ ನಿಟ್ಟಿನೊಳಗೆ ಜಗತ್ತಿನ ಎಲ್ಲಾ ದೇಶಗಳ ಸರ್ಕಾರಗಳು ಕೆಲಸ ಮಾಡ್ತಾವ ಅಂತ ಹೇಳಿ ನಾವು ಭಾವಿಸೋಣ. ನಮ್ಮಲ್ಲಂತೂ ಸಾಕಷ್ಟು ಮುಂದುವರೆದಂತಹ ಒಂದು ತಂತ್ರಜ್ಞಾನದ ಕಳೆದ 10-15 ವರ್ಷಗಳಲ್ಲಿ ಬಹಳ ಸುಧಾರಿತವಾದಂತಹ ಒಂದು ತಂತ್ರಜ್ಞಾನ ನಮಗೆ ಬಂದಿದೆ. ಅದು ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಇವತ್ತು ಭಾರತೀಯ ಹವಾಮಾನ ಇಲಾಖೆ ಏನು ಮುನ್ಸೂಚನೆಯನ್ನ ಕೊಡ್ತಾ ಇದೆ, ಬಹಳ ನಿಖರವಾದಂತಹ ಒಂದು ಮುನ್ಸೂಚನೆಯನ್ನ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ 365 ದಿವಸ ಕೂಡ ಈ ಒಂದು ಹವಾಮಾನದ ಮುನ್ಸೂಚನೆ ಇರ್ತದೆ. ಆದರೆ ನಮ್ಮ ರೈತರಿಗೆ ಮುಖ್ಯವಾಗಿ ಮುಂಗಾರು ಸಮಯದೊಳಗ, ಹಿಂಗಾರು ಸಮಯದೊಳಗ, ಮತ್ತ ಬೇಸಿಗೆ ಸಮಯದೊಳಗ ಈ ಹವಾಮಾನದ ಮುನ್ಸೂಚನೆ ಬಹಳ ಮಹತ್ವದ್ದು ಆಗಿರ್ತವ. ಮತ್ತೆ ಬೆಳೆಗಳ ಮೇಲೆ, ಬೆಳೆಗಳ ಪದ್ಧತಿಗಳ ಮೇಲೆ ಕೂಡ ಇದು ಅವಲಂಬನೆ ಇರ್ತದೆ. ಯಾರ್ಯಾರಿಗೆ ಬಳಸುವುದಕ್ಕೆ ಸಾಧ್ಯದ ಅವರೆಲ್ಲ ಬಳಸಿಕೊಳ್ಬಹುದು. ಒಂದ್ ವೇಳೆ ಇಲ್ಲ ನಮಗ ಸದ್ಯಕ್ಕೆ ಏನ್ ಬೇಕಾಗಿಲ್ಲ ಅನ್ನುವಂತ ಮಾತು ಕೂಡ ಇದ್ರ ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿರುವಂತದ್ದು. ಆದರೂ ಕೂಡ ಪ್ರತಿಯೊಬ್ಬನ ಜೀವನದೊಳಗ ಹವಾಮಾನ, ಹವಾಮುನ್ಸೂಚನೆ ಇವತ್ತಿನ ದಿವಸ ಬಹಳ ಪ್ರಮುಖ ವಿಷಯ ಅನ್ನೋದನ್ನ ನಾವು ಮರೀಬಾರದು. ಇಷ್ಟು ವಿಷಯ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮದೇ ನಿಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ March 16 ಮಂಗಳವಾರ March 22 ತನಕ ಇರುವಂತಹ ವಾರದ ಅವಧಿವರೆಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಹಾಗೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಶುಭ್ರ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಬಿಸಿಲಿನ ಪ್ರಖರತೆ ಉಷ್ಣತೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಗರಿಷ್ಠ ತಾಪಮಾನ ಸರಾಸರಿ 40-41 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ವಾರದೊಳಗೆ 40 ದಾಟಬಹುದು ಅನ್ನುವಂಥದ್ದು ಇದೆ, ಅದನ್ನ ಗಮನಿಸ್ತಾ ಇರಬೇಕು. ಕನಿಷ್ಠ ತಾಪಮಾನ ಅನ್ನು ಕೂಡ ಹೆಚ್ಚಾಗುವುದನ್ನು ನಾವು ನೋಡ್ತಾ ಇದೀವಿ. 24-25 ಡಿಗ್ರಿ ಸೆಲ್ಸಿಯಸ್ ತನಕ ಕನಿಷ್ಠ ತಾಪಮಾನ ಬರಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು, ಆದರೆ ಮಳೆಯ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಸೂಚನೆ ಅದ. ವಾರ ಪೂರ್ತಿ ಪ್ರಖರ ಬಿಸಿಲಿನ ಒಣ ವಾತಾವರಣ ಇರಬಹುದಾಗಿದೆ. ಇಷ್ಟು ವಿಚಾರವನ್ನ ತಿಳ್ಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಏನೇನು ತಾವು ಈಗ ಕೆಲಸ ಮಾಡ್ತಾ ಇದ್ದೀರಿ, ಅನೇಕರು ತಾವು ಕೊಯ್ದು ಮಾಡಿ ಒಣಗಿಸಿ ಅವುಗಳನ್ನ ಸಾಗಿಸ ಮಾಡುವಂತಹ ಒಂದು ಕೆಲಸದೊಳಗ ತೊಡಗಿದ್ದೀರಿ, ಅಂತವರು ಮುಂದುವರಿಸಿಕೊಂಡು ಹೋಗಬಹುದು. ಬದಲಾವಣೆಗಳು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಒಂದನ್ನ ತಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು, ಈ ಸೀಸನ್ ಮುಗಿತನಕನು ಬೇಸಿಗೆಯೊಳಗ ಅಂದ್ರ ಅವಕಾಶ ಮಳೆಗಳ ಕಾಲ ಲೋಕಲ್ ವ್ಯತ್ಯಾಸಗಳಾಗೋದ್ರಿಂದ ಹೆಚ್ಚು ಕಡಿಮೆ ಆಗಬಹುದು. ಇಂತಹ ಸಂದರ್ಭ ಬಂದಾಗ ನೀವು ಎಚ್ಚರ ವಹಿಸಬೇಕು. ನ್ಯೂಸ್ ಆನ್ ಏರ್ ಆಪ್ ನೋಡಿಕೊಂಡಿಲ್ಲ, ಅವರು ನ್ಯೂಸ್ ಆನ್ ಏರ್ ಆಪ್ ಅನ್ನ ತಮ್ಮ ಮೊಬೈಲ್ನೊಳಗ ಸ್ಥಾಪನೆ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳಾದವ, ಅವುಗಳ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ಕೃಷಿರಂಗ ಕಾರ್ಯಕ್ರಮದೊಳಗೆ ತಮಗ ನೀಡ್ತಾ ಇದ್ದೀವಿ. ಅವುಗಳನ್ನು ಕೂಡ ತಾವು ಬಳಸಿಕೊಳ್ಬೇಕು. ಹೊಸ ಹೊಸ ಆಪ್ಗಳ ಬಗ್ಗೆ ತಾವು ಕೂಡ ನೋಡ್ತಾ ಇರಬೇಕು. ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಕುಂಭಕ ಗಾಳಿ ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 545ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ನಿರಾಳವಾಗಿದೆ ಎಲ್ಲ, ಎಲ್ಲೆಲ್ಲೂ ಆನಂದ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ರಂಗದಲ್ಲಿ ಈಗ ಮಲ್ಲಪ್ಪ ದಾಯಿಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರ್ ಲಿಂಗನ ಪದ. ಪರ್ವತ ಗಿರಿಯೋ ಮಲ್ಲಯ್ಯ ಗಿರಿಗಿರಿಯೋ, ಮಲ್ಲಪ್ಪ ರಾಯಗೋಡಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಮೈಲಾರ್ ಲಿಂಗನ ಪದ ಕೇಳಿದಿರಿ.